ಫರೀದ ಮೇಡಮ್ ಅವರಿಗೂ ಮತ್ತೆ ಪ್ರಶ್ನೆ ಕೇಳಿ ಕರೆ ಮಾಡಿದವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಶುಕ್ರವಾರ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಬೆಳೆ ಸಮೀಕ್ಷೆ ವಿಷಯ ಕುರಿತಂತೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಂಬರ್ ಫರೀದ್ ಅವರು. ಆಕಾಶವಾಣಿ ಕಾರ್ಯಕ್ರಮದ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಿಧನ ಸುದ್ದಿ. ಪೊನ್ನಂಪೇಟೆ ಕುಂದ ರೋಡ್ ಅಯ್ಯಪ್ಪ ದೇವಸ್ಥಾನದ ಪಕ್ಕ ವಾಸಂಚ ಪೌತಿ ಮುಂಡಿಯೋಳಂಡ ಬಿದ್ದಪ್ಪಾಯಿಂಗ ಪೊಣ್ಣು ವಿಮಲಾ ಬಿದ್ದಪ್ಪಾಯಿಂಗ ಇಂದು ಮಜ್ಜನ 3:30 ಮರಣಪಟ್ಟಿದ್ದು ಮುಂಡಿಯೋಳಂಡ ವಿಮಲಾ ಬಿದ್ದಪ್ಪಾಯಿಂಗ ಆಖರಿ ಕಾರ್ಯ ನಾಳೆ ಮಜ್ಜನ 12 ಪೊನ್ನಂಪೇಟೆ ಕೊಡೋ ಸಮಾಜ ಕ್ಯಾಕುಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಆಶ್ರಯದಲ್ಲಿ ಗೌಡರ ಯುವ ಸೇವಾ ಸಂಘ ಸುಳ್ಯ, ಮಹಿಳಾ ಘಟಕ, ತರುಣ ಘಟಕ, ನಗರ ಸಮಿತಿ, ನಗರ ಮಹಿಳಾ ಸಮಿತಿ ಇವರ ಕೂಡುಕುಟಲಿ ಅರೆಭಾಷೆ ದಿನಾಚರಣೆ 2024 ಇದೇ ತಾರೀಕು 15 ಆದಿತ್ಯವಾರ ಹೊತ್ತಾರೆ 9:30 ಗೌಡ ಸಮುದಾಯ ಭವನ ಕೋಡಿಯಾಲ ಬೈಲು ಸುಳ್ಯ ಇಲ್ಲಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ನಿವೃತ್ತ ಅರಣ್ಯಪಾಲಕರು ಶ್ರೀ ಅಮ್ಮೈ ಸುಂದರಗೌಡ ಅವರು ಚಾಲನೆ ಕೊಟ್ಟವೆ. ಅಧ್ಯಕ್ಷತೆನ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಾಜಿ ಅವರು ವಹಿಸುವೆ. ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸ್ಥಾಪನೆಯಾಗಿ ಇದೇ ತಿಂಗಳ ತಾರೀಕು 15 14 ತುಂಬಿರುವ ನಿಟ್ಟಲ್ಲಿ ಕೊಡಗು, ದಕ್ಷಿಣ ಕನ್ನಡ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಅರೆಭಾಷೆ ದಿನಾಚರಣೆ ಕಾರ್ಯಕ್ರಮದ ಏರ್ಪಾಟು ಆಗುತ್ತ ಅಕಾಡೆಮಿನ ಅಧ್ಯಕ್ಷರು ತಿಳಿಸೇಳು. ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆನ ಕಡೆಯಿಂದ ಅಂತಾರಾಷ್ಟೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳ 2025 ಪ್ರಯುಕ್ತ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ರೋಡ್ ಶೋ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 20 ನಡೆದಿದೆ. ಕಾರ್ಯಕ್ರಮನ ಜಿಲ್ಲಾ ಪಂಚಾಯಿತಿ ಸಿಇಒ ಉದ್ಘಾಟನೆ ಮಾಡುವೆ. ಇದೇ ಹೊತ್ತಲ್ಲಿ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮನ ಮಡಿಕೇರಿ ಕೋಟೆ ಆವರಣದ ಗಾಂಧಿ ಮೈದಾನ ಮುಟ್ಟ ಏರ್ಪಾಟು ಮಾಡಿದ್ದು ಜಿಲ್ಲೆನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತ ಇಲಾಖೆನ ಪ್ರಕಟಣೆಯಲ್ಲಿ ತಿಳಿಸೇಳು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳ ತಾರೀಕು 20, 21 ಮತ್ತು 22 ಮಂಡ್ಯದಲ್ಲಿ ನಡೆದಿದೆ. ಈ ಸಮ್ಮೇಳನದಲ್ಲಿ ವಿಚಾರಗೋಷ್ಠಿ, ಕವಿಗೋಷ್ಠಿ ಸೇರಿದಂಗೆ ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗಳನ್ನ ಏರ್ಪಾಟು ಮಾಡಿಳು. ಈ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಯಿಂದ ಒಬ್ಬ ಸಾಧಕರನ್ನ ಸನ್ಮಾನಿಸುತ್ತಿದ್ದು ಕೊಡಗು ಜಿಲ್ಲೆಯಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮಡಿಕೇರಿ ಆಕಾಶವಾಣಿ ಉದ್ಘೋಷಕರು ಯಕ್ಷಗಾನ ತಾಳಮದ್ದಲೆ ಪ್ರವೀಣರು, ಹಂಗೆ ಸಾಹಿತಿಗಳಾಗಿರುವ ಸುಬ್ರಾಯ ಸಂಪಾಜೆ ಅವರನ್ನ ಸನ್ಮಾನ ಮಾಡುವೆ. ಹಂಗೆ ಭಾರತದ ಸಂವಿಧಾನ 75 ಬಗ್ಗೆ ಕೊಡಗಿನ ಹಿರಿಯ ಸಾಹಿತಿಗಳಾದ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಉಪನ್ಯಾಸ ಮಾಡುವೆ. ಕವಿಗೋಷ್ಠಿಗೆ ಕವಿಯಿತ್ರಿ ಸಾಹಿತಿ ಶ್ರೀಮತಿ ರಮ್ಯಾ ಕೆಜಿ ಅವರನ್ನ ಆಯ್ಕೆ ಮಾಡಿಳು. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗ ಈ ಸಮ್ಮೇಳನಕ್ಕೆ ಭೇಟಿ ಕೊಡುವಂಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರು ಪ್ರಕಟಣೆಯಲ್ಲಿ ಕೇಳಿಕೊಂಡಳು. ಕೇಂದ್ರ ಸರ್ಕಾರದಿಂದ ಕೊಡುವ ಪ್ರತಿಷ್ಠಿತ ದೀನ್ ದಯಾಳ್ ಪಂಚಾಯತ್ ವಿಕಾಸ್ ಪುರಸ್ಕಾರಕ್ಕೆ ರಾಜ್ಯದ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿದ್ದು ಗಾಳಿಬೀಡ್ನ ಪಂಚಾಯಿತಿ ಅಧ್ಯಕ್ಷೆ ಬಿಜಿ ಉಷಾ ಹಂಗೆ ಪಿಡಿಒ ಕೆಎ ಶಶಿಕಿರಣವು ನವದೆಹಲಿ ವಿಜ್ಞಾನ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಇನಾಮನ ಪಡ್ಕೊಂಡು. ಕೊಡಗು ಮತ್ತೆ ಹಾಸನಲ್ಲಿ ಆನೆ ವಿಹಾರ ಧಾಮ ಸ್ಥಾಪನೆ ಮಾಡಲಾದಿತ್ತ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಹೇಳ್ದು, ಕಾಡಾನೆ ದಾಳಿ ತಡೆಯಕ್ಕೆ ಕೊಡಗಿನ 2,000 ಹೆಕ್ಟೇರ್ ಜಾಗಲಿ ಆನೆ ವಿಹಾರ ಧಾಮ ಸ್ಥಾಪನೆ ಮಾಡಿ ಆನೆಗಳಿಗೆ ಬೇಕಾದ ಹಲಸು ಬಿದಿರು ನೆಡುವ ಚಿಂತನೆ ನಡೆಸಲಾದೆ ಅಂತ ತಿಳಿಸಿದಳು. ಕರ್ನಾಟಕ ರಾಜ್ಯ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಆರ್ಟಿಇ ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನದ ಬಗ್ಗೆ ಇದೇ ತಾರೀಕು 17ರಂದು ಹೊತ್ತಾರೆ 10:30 PM ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭಾಬಾಡಿಯಲ್ಲಿ ಶಾಲೆಯಲ್ಲಿದೆ ಶಿಕ್ಷಣ ಜೊತೆ ರಕ್ಷಣೆ ವಿಷಯದ ಬಗ್ಗೆ ಕಾರ್ಯಾಗಾರ ನಡೆದಿದೆ. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಚಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಷೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ನಾಪೋಕ್ಲು ಶ್ರೀ ಪೊನ್ನುಗುತ್ತಪ್ಪ ದೇವಸ್ಥಾನದಲ್ಲಿ ಇದೇ 14ರಂದು ಶನಿವಾರ ರಾತ್ರಿ ಹುತ್ತರಿ ಹಬ್ಬ ಹಾಗೂ 15ರಂದು ಭಾನುವಾರ ಸಂಜೆ 6 PM ಶ್ರೀ ಪೊನ್ನುಮುತ್ತಪ್ಪ ದೇವರ ಹುತ್ತರಿ ವೆಳ್ಳಾಟ, 7:30 ಗುಳಿಗ ದೇವರ ವೆಳ್ಳಾಟ, ರಾತ್ರಿ 9:00 ಕುಟ್ಟಿಚಾತ ದೇವರ ವೆಳ್ಳಾಟ ನಡೆಯಲಿದೆ. 2 ದಿನ ರಾತ್ರಿ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕೊಡಗುಲೆ ಪೆದಪೋನ ನಾಲ್ಕೇರಿ ಗ್ರಾಮ ಕಾಕುಟುಪುರಮುಲು ಕಾಲಾರೊಂಡೆ ಕುಂಭ ನಡಪ ಶ್ರೀ ಕಾಲಭೈರವ ದೇವರ ಮಾಲೆ ಚೂಡಿ ಮಂಗಳ ಮುತ್ತು ಚೂಡಿ ಪೂ ನಮ್ಮೆ ಕಾಲತ್ರ ನಮ್ಮೆ ಇದೇ December 14-15 ಪಿಂಜ 14 ನಡಪ 14 ಮಧ್ಯಂತರ ಮೀದ ಕಾರಿಕೊಟ್ಟ ಕಾರ್ಯಪ್ಪ ಕಟ್ಟಿಕೋಲ 15 ಪೊಲಂಜತಿಕ್ಕು 2 PM ಮಂದಕಂಡ ಪಾಟು 5 PM ದೇವಪರಮೇ ಒಪ್ಪು ಮಧ್ಯಂತರ ಮೀದ ಬಲ್ಯ ನಮ್ಮೆ ಚಾಮುಂಡಿ ಕಟ್ಟಿಕೋಲ 16 ಮಧ್ಯಂತರ ಮೀದ ದೇವಗುಳಿಪ್ಪು ನಾಡುಕಾರ ಊರುಕಾರ ಬಿಂದುಜಂಗಾದ್ಯ ಈ 3 ದಿನ ನಮ್ಮಕ್ಕೆ ಸಾಲಡಂಗ ಬಾಲಡಂಗ ಬಂದಿತ್ತು ಕಾಡು ಪೋಲ ಕೂಡಿ ಆರಿತು ದೇವಡ ಆಶೀರ್ವಾದ ಪಡೆದು ಕೇಟು ಎಲ್ಲಕ್ಕೂ ತಕ್ಕಾರ ಬಂದನುಂಡು ತಕ್ಕ ಮುಕ್ರಿಯ ಪಿಂಜ ಊರ್ಕಾರ. ನರಿಯಂದಡ ಗ್ರಾಮದ ಎಡಪ್ಪಲಕೇರಿ ಅಯ್ಯಪ್ಪ ದೇವಸ್ಥಾನದ ವಾರ್ಷಿಕ ಉತ್ಸವ ಇದೇ 15 ಭಾನುವಾರ ನಡೆಯಲಿದೆ. ಅಂದು ಬೆಳಿಗ್ಗೆ 11:30 ಹರಕೆ ಒಪ್ಪಿಸುವುದು ಹಾಗೂ ಮಧ್ಯಾಹ್ನ 12 ಮಹಾಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಕೋರಿದೆ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಪಾಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಉತ್ಸವವು ಇದೇ 15ರಂದು ಭಾನುವಾರ ನಡೆಯಲಿದ್ದು ಅಂದು ಬೆಳಿಗ್ಗೆ 9:00 ಮುಕ್ಕಾಟಿ ಮನೆಯಿಂದ ಭಂಡಾರ ಬರುವುದು, 12 PM ಮಹಾಪೂಜೆ, ನಂತರ ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ. ಕೊಡಗಿನಲ್ಲಿ ಹೆಸರುವಾಸಿಯಾದ ಎಲ್ಲರ ಅಚ್ಚುಮೆಚ್ಚಿನ ಕೊಡಗಿನ ಕೊಡವ ಸಾಂಪ್ರದಾಯಿಕ ಆಹಾರಗಳಿಗೆ ಪ್ರಸಿದ್ಧಿಯಾಗಿರುವ ಹೋಟೆಲ್ ಫೋರ್ಟ್ ಮರ್ಕರ. ಇಲ್ಲಿ ಕೊಡಗಿನ ಸಾಂಪ್ರದಾಯಿಕ ತಿನಿಸುಗಳೊಂದಿಗೆ ಇಂಡಿಯನ್, ಚೈನೀಸ್ ಫುಡ್ಗಳು, ತಂದೂರ್, ಇತರೆ ವೈವಿಧ್ಯಮಯ ಫುಡ್ಗಳು ಲಭ್ಯವಿದೆ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಆರಾಮದಾಯಕವಾಗಿ ಫುಡ್ನೊಂದಿಗೆ ಎಲ್ಲಾ ತರಹದ ಪಾನೀಯಗಳನ್ನು ಸೇವಿಸುವ ಅವಕಾಶವಿದೆ. ಬನ್ನಿ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ ಮತ್ತು ಬೋರೆಗೌಡ ಕಾಂಪ್ಲೆಕ್ಸ್ ವಿರಾಜಪೇಟೆ. ನಾಪಕ್ಲು ನಡರ ಬೇತು ಗ್ರಾಮತ್ರ ಕಳಿಪಟ್ಟ ಶ್ರೀ ಮಕ್ಕಿಶಾಸ್ತವು ದೇವನೆಲ್ಲರ ವಿರ್ಚರಣ ಮೇರ ಮರಿಪತ್ತು. ಇದೇ 14 PM ನಾರಾಚೆ ಪೊಲಕ 10:30 ದೇವಡ ನಾಯಿ ಉಪ್ಚಿಡುವ. 14:18 ಬೈಟು 9 PM ದೇವಳ ಕೊಟ್ಟಿಪಾಡುವ. 14:19 ಬೇಳಾಚೆ ಬೈಟು 9 PM ಅಂದಿ ಬುಳುಕು. 14:20 ಬುಳ್ಳಿಯಾಚೆ ಪೊಲಕ 10 PM ಅಜ್ಜಪತರೆ. ಮಧ್ಯಾಹ್ನ 1 PM ವಿಷ್ಣುಮೂರ್ತಿ ತೆರೆ ನಡಪ. ನಾಡರ ಭಕ್ತ ಮಾಜನ ಓರ ಕಣಕಲು ಬದಿತು ದೇವಡ ಆಶೀರ್ವಾದ ಪಡೆದು ಮುಂದೆ ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಕಟ್ಟಿತು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ಪುತ್ತರಿ ಹಬ್ಬದ ಸ್ಪೆಷಲ್ ಆಫರ್. 8,000 ಬಟ್ಟೆಗಳ ಖರೀದಿಗೆ 2,499 ಬೆಲೆ ಬಾಳುವ 1 DB, 2 PC ಫ್ರೀ. 12,000 ಖರೀದಿಗೆ 4,499 ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ಖರೀದಿಗೆ 6,999 1 DB, 2 PC 2 PC ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಪುನರಾರಂಭಗೊಂಡಿದೆ ಸಮುದ್ರ ರೆಸ್ಟೋರೆಂಟ್. ಬಾಳೆ ಎಲೆಯಲ್ಲಿ ಕರಾವಳಿ ಶೈಲಿಯ ಮೀನಿನ ಊಟ ಅಲ್ಲದೆ ನಾಟಿ ಶೈಲಿ ಊಟ, ನಾರ್ತ್ ಇಂಡಿಯನ್, ತಂದೂರಿ, ಆಂಧ್ರ ಶೈಲಿ ಊಟ ಸವಿಯಲು ಬನ್ನಿ. ಸಭೆ ಸಮಾರಂಭಗಳಿಗೆ ಫ್ರೀ ಹಾಲ್ ಲಭ್ಯವಿದ್ದು ನಿಮ್ಮಿಷ್ಟದ ಫುಡ್ ಆರ್ಡರ್ ಮಾಡಬಹುದು. ಸಮುದ್ರ ರೆಸ್ಟೋರೆಂಟ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಕೊಡಗಲು ಪುತ್ತರಿ ನಮ್ಮ ವರ್ಣತುಂದ ಚಿಂಗಿ ಎಲ್ಲರೂ ನಲ್ಲ ತಂಬುಟು ಪುಡಿ ಎಲ್ಲಿ ಕಟ್ಟುವ ಅಂದು ತೋಡುವವೆ ಇಕ್ಕ ತೋಡೋಪನಿಯೇ ಬಾಂಡ ನಿಂಗರ ಪಕ್ಕದ ಐನ್ಮನೆ ಫ್ರಾಂಚೈಸಿ ಪೋಯಿ ನಲ್ಲ ತಂಬುಟು ಪಡಿ ಕೊಂಡ ಬಾರಿ ಜೋದಾನ ತಂಬುಟು ಮಾಡಿ ಕೂಟಕ ಸಾಂಪ್ರದಾಯಿಕ ರೀತಿ ಅಕ್ಕಿನ ಕತ್ತಿತ್ತು ಒಣಕಿತ್ತು ತೌಂತಿತ್ತು ಮಾಡ್ನ ಅಕ್ಕಿ ಪುಡಿ ಪಾಪುಟ್ಟು ಕಣ್ಮುಟ್ಟು ತರಿ ಕೂರ್ಗ್ ಕರಿ ಮಸಾಲ ಅಲ್ಲದೆ ಬೆಂಬಳೆ ಮಾಂಗೆ ಕೈಪುಡಿ ಪಾರ ಕಲತೇನು ಪೊಟ್ಟಿದ್ದೇನೆ ಎಲ್ಲಂಗು ಬಾರಿ ಐನ್ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ಪಿಂಜ ಕಾಲೇಜ್ ರೋಡ್ ಮಡಿಕೇರಿ ಶಾನ್ ಭೋಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ ನಾಪುಕ್ಲು ಚೋನಕೆರೆ ಮಲ್ಲಂಗೋಟು ಶ್ರೀ ಅಯ್ಯಪ್ಪ ಶಾಸ್ತಾವು ದೇವಡ ಕಾಲ್ತ್ರ ಪೂಜೆ ಪಿಂಜ ಮಾಸಭೆ ಇದೇ ಪದ್ನಂಜಾಂಗ್ ನಾರಾಚೆ ನಡ್ಪ ಊರು ಕೇರಿನ ಭಕ್ತಂಗೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದುಕೊಂಡು ಅಧ್ಯಕ್ಷ ಕಾರ್ಯದರ್ಶಿ ಪಿಂಜ ಆಡಳಿತ ಮಂಡಳಿ